ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ತಜ್ಞವಾಣಿ. ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತಾಗಿ ಕಲಬುರಗಿಯ ವಿಶೇಷ ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ವಿಜಯ್ ಕುಮಾರ್ ತೇಲ್ಗಾರ್ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ಜಾನುವಾರುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ದನ ಮತ್ತು ಕುರಿ ಮೇಕೆಗಳಲ್ಲಿ ಕಂಡುಬರುವಂತಹ ಈ ಸಾಂಕ್ರಾಮಿಕ ರೋಗಗಳು ಮತ್ತು ಅದಕ್ಕೆ ಲಸಿಕಾ ಕಾರ್ಯಕ್ರಮ ಯಾವ ರೀತಿ ನಮ್ಮ ರೈತರು ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕಾಗಿ ಕಲಬುರಗಿಯ ವಿಶೇಷ ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳು ಡಾಕ್ಟರ್ ವಿಜಯ್ ಕುಮಾರ್ ತೇಲ್ಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಮ್ಮ ಜಾನುವಾರುಗಳಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗಗಳು ಯಾವುದಂತ ಮೊದಲಿಗೆ ಹೇಳಿ. ಸರ್, ನಾ ಹೇಳ್ತೀನಿ ಮೊದಲು. ಸಾಂಕ್ರಾಮಿಕ ರೋಗ ಅಂತಂದ್ರೆ ಈ ಕಾಯಿಲೆಗಳೇನಪ್ಪ ಅಂತಂದ್ರೆ ಯಾವುದೇ ಒಂದು ಪ್ರಾಣಿಗೆ ಬಂದ ಮೇಲೆ ಮತ್ತೊಂದು ಪ್ರಾಣಿಗೆ ಹರಡ್ತಾ ಇರಬೇಕು. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಹರಡುವಂತಹ ರೋಗಗಳಿಗೆ ಸಾಂಕ್ರಾಮಿಕ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಸೊ ಇವು ಸಾಂಕ್ರಾಮಿಕ ರೋಗಗಳು ಬಹಳ ಪ್ರಮುಖವಾದಂತ ಇದು, ಯಾಕಂತಂದ್ರೆ ಇದು ಒಂದೇ ದನ ಅಥವಾ ಪ್ರಾಣಿಗೆ ಬರೋದಿಲ್ಲ, ಅಲ್ಲಿದ್ದಂತ ಹರ್ಡ್ ಎಲ್ಲ ಬರೋದ್ರಿಂದ ಬಹಳ ಆರ್ಥಿಕವಾಗಿ ಜಾಸ್ತಿ ರೈತರಿಗೆ ಲಾಸ್ ಆಗತೈತಿ. ಸಾಂಕ್ರಾಮಿಕ ರೋಗಗಳು ಬಂದ್ರೆ ತುಂಬಾ ತೊಂದರೆಗೆ ಒಳಗಾಗ್ತಾರೆ ರೈತರು. ಹೌದು ಸರ್. ಸೊ ಆ ಒಂದು ಉದ್ದೇಶಕ್ಕೇನಪ್ಪ ಅಂತಂತಂದ್ರೆ ಈ ಪ್ರಾಣಿಗಳಲ್ಲಿ ಕೂಡ ಕುರಿ ಮೇಕೆಗಳಿರ್ಬೋದು, ದನಗಳಿರ್ಬೋದು, ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಿದಾವೆ. ಉದಾಹರಣೆ ಹೇಳಬೇಕಪ್ಪ ಅಂತಂತಂದ್ರೆ ಆಂಥ್ರಾಕ್ಸ್ ಅಥವಾ ನರಡಿ ರೋಗ ಅಂತ ಹೇಳ್ತೀವಿ, PPR ಅಂತ ಹೇಳ್ತೀವಿ, ಕಾಲುಬಾಯಿ ಜ್ವರ, ಚಪ್ಪೆ ರೋಗ, ಕಂದು ರೋಗ, ಮತ್ತು ಗಂಟಲು ಬೇನೆ, ಕರುಳು ಬೇನೆ, ಇವು ಬಹಳ ಮುಖ್ಯವಾದಂತ ಏನಪ್ಪ ಅಂತ ಸಾಂಕ್ರಾಮಿಕ ರೋಗಗಳು ಇವು ಕಂಡು ಬರುವಂತ. ಡಾಕ್ಟರ್ ವಿಜಯಕುಮಾರ್ ಅವರು, ಆದ್ರೆ ಈ ನೆರಡಿ ರೋಗ ಅಂತ ನೀವು ಏನು ಹೇಳಿದ್ರಿ, ಅದರ ಲಕ್ಷಣ ಮತ್ತು ಅದಕ್ಕೆ ಏನಾದ್ರೂ ಲಸಿಕೆಗಳಿವೆ ಅಂತ? ಇದು ಏನಪ್ಪ ಅಂತಂತಂದ್ರೆ ನರಳಿ ರೋಗ ಅನ್ನುವಂಥದ್ದೇನಪ್ಪ ಅಂತಂತಂದ್ರೆ ಇದು ಸಾಂಕ್ರಾಮಿಕ ರೋಗ ಮತ್ತು ಏನಪ್ಪ ಅಂತಂತಂದ್ರೆ ಪ್ರಾಣಿಜನ್ಯ ರೋಗ, ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೂ ಕೂಡ ಬರುವಂತಹ ಕಾಯಿಲೆ ಇದು. ಇದು ಒಂದು ಕೇವಲ ಪ್ರಾಣಿಗಳಿಗೆ ಮಾತ್ರ ಅಲ್ಲ ಅಂತ. ಹಾ, ಪ್ರಾಣಿಗಳಿಂದ ಪ್ರಾಣಿಗೆ ಹರಡುತ್ತೆ ಮತ್ತು ಮನುಷ್ಯರಿಗೆ ಕೂಡ ಹರಡುವಂತ, ಅದಕ್ಕೆ ಇದು ಪ್ರಾಣಿಜನ್ಯ ರೋಗ ಅಂತ ಕೂಡ ಹೇಳ್ತೀವಿ. ಸೊ ಇದು ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಸೊ ಇಲ್ಲಿ ಲಕ್ಷಣ ಏನಪ್ಪಾ ಅಂತ ಅತಿಯಾದ ಜ್ವರ, ಉಸಿರಾಟ ತೊಂದರೆ ಇರ್ತೈತಿ. ಕೆಲವೊಂದು ದನ ಮತ್ತು ಕುರಿ ಮೇಕೆಗಳಲ್ಲಿ ಏನಪ್ಪಾ ಅಂತಂತಂದ್ರೆ ಕನ್ವಲ್ಸನ್ಸ್, ಅಂದ್ರೆ ಕೆಲವೊಂದು ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಕೂಡ ಬರ್ತವ. ಸೊ ಈ ಕಾಯಿಲೆಯಿಂದ ಏನಪ್ಪಾ ಅಂತಂತಂದ್ರೆ ಉಸಿರಾಟ ತೊಂದರೆಗೆ ಸಾಯ್ತಾವ. ಸತ್ತ ಮೇಲೆ ಏನಪ್ಪಾ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಈ ಕಾಯಿಲೆದ್ದು, ಸಾಮಾನ್ಯವಾಗಿ ಸತ್ತ ಮೇಲೆ ರಕ್ತ ಹೆಪ್ಪುಗಟ್ಟುತ್ತೆ ಎಲ್ಲಾ ಪ್ರಾಣಿಗಳಲ್ಲಿ. ಆದ್ರೆ ಈ ಒಂದು ಕಾಯಿಲೆಯಿಂದ ನರಳಿ ಸತ್ತಂತಹ ಪ್ರಾಣಿಗಳಲ್ಲಿ ರಕ್ತ ಹೆಪ್ಪುಗಟ್ಟೋದಿಲ್ಲ. ಇದು ಬಹಳ ಪ್ರಮುಖವಾದಂತಹ ಅಂಶ. ಸೊ ಯಾವ್ದಾದ್ರೂ ಪ್ರಾಣಿಗೆ ಈ ಕಾಯಿಲೆ ಬಂದು ನರಳಿ ಸತ್ತಂತ ಪ್ರಾಣಿ ಇತ್ತು ಅಂತಂತಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಬಾಯಿಯಿಂದ, ಮೂಗಿನಿಂದ, ಕಣ್ಣಿನಿಂದ ಅಥವಾ ಗುದದ್ವಾರದಿಂದ ರಕ್ತ ಏನಪ್ಪಾ ಅಂತ ಹೆಪ್ಪುಗಟ್ಟದೆ ಹಂಗ ರಕ್ತ ಸ್ರಾವ ಆಗ್ತಾ ಇರ್ತೈತಿ. ಸೊ ಆ ರೀತಿ ಇತ್ತಪ್ಪ ಅಂತಂದ್ರೆ ಸಮೀಪದಂತಹ ಪಶು ವೈದ್ಯಾಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ಗಮನಕ್ಕೆ ತಂದು ಇದನ್ನೇನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗತ್ತೈತಿ. ಅದನ್ನ ಎಲ್ಲಿ ಬೇಕಲ್ಲಿ ಬಿಸಾಡೋಗೂ ಇಲ್ಲ ಆ ಪ್ರಾಣಿನ, ಅದನ್ನ ಕಂಪಲ್ಸರಿ ಏನಪ್ಪಾ ಅಂತಂತಂದ್ರೆ ಹೂಳ್ಬೇಕಾಗತ್ತೆ ಅದನ್ನ. ಯಾಕಂತಂದ್ರೆ ಬಿಸಾಡಿದ್ರೆ ಪ್ರಾಣಿಗಳಿಗೂ ಕೂಡ ಹರಡತೈತಿ, ಮನುಷ್ಯರಿಗೂ ಕೂಡ ಹರಡುವ ಸಾಧ್ಯತೆ ಹೆಚ್ಚು ಹೆಚ್ಚಾಗಿರುತ್ತೆ. ಇದು ಇಂಥದ್ದೇ ವೇಳೆಯಲ್ಲಿ ಈ ರೋಗ ಬರ್ತಂತ ಹಾಗೇನಾದ್ರೂ ಇದು ಯಾವಾಗಾದ್ರೂ ಬರಬಹುದು ಸರ್. ಆದ್ರೆ ಇದೇನ ಅಂತಂದ್ರೆ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಈ ರೋಗ ಏನಪ್ಪಾ ಅಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿದೆ. ಉದಾಹರಣೆ ಏನಪ್ಪಾ ಅಂತಂದ್ರೆ ಕೋಲಾರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಮತ್ತು ರಾಯಚೂರಿನ ಕೆಲವೊಂದು ಹಳ್ಳಿಗಳಲ್ಲಿ ಈ ರೋಗ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಕೆಲವೊಂದು ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿದೆ, ಎಲ್ಲ ಕಡೆ ಕಾಣಿಸ್ಕೊಂಡಿಲ್ಲ. ಮತ್ತೆ ಯಾವ ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿರ್ತೈತಿ ಅಂತ ಹಳ್ಳಿಗಳಲ್ಲಿ ಮಾತ್ರ ಏನಪ್ಪಾ ಅಂತ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿನಪ್ಪಾ ಅಂತಂದ್ರೆ ಲಸಿಕೆಗಳನ್ನು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಹಾಕ್ತಾರೆ. ಸೊ ಯಾವ ಹಳ್ಳಿಗಳಲ್ಲಿ ಈಗಾಗಲೇ ಈ ಕಾಯಿಲೆ ಕಂಡು ಬಂದಿದೆ ಅಂತ ಹಳ್ಳಿಗಳಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಲಸಿಕೆಯನ್ನ ಸರ್ಕಾರದ ವತಿಯಿಂದ ಉಚಿತವಾಗಿ ಹಾಕ್ತಾರೆ. ಅಂದ್ರೆ ಈ ಒಂದು ಹಳ್ಳಿಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯವಾಗಿರ್ತಕ್ಕಂಥ ತೊಂದರೆ, ಮತ್ತೆ ಮುಖ್ಯವಾಗಿ ನೆರಡಿ ರೋಗ ಬಂತು ಅಂದ್ರೆ ಅದು ಸತ್ತಾದ ಮೇಲೆ ಕೂಡ ಅದರನ್ನು ಹೂಳುವಂತ ಅಥವಾ ಅದನ್ನು ನಿರ್ವಹಣೆ ಮಾಡಿ ಅದನ್ನು ಮತ್ತೆ ಹರಡದಂತೆ ತಡೆದುಕೊಳ್ಳುವುದು ಕೂಡ ಬಹಳ ಮುಖ್ಯವಾದಂತದ್ದು ಸರ್. ಈಗ ನೀವು ಡಾಕ್ಟರ್ ಒಂದು ಹೇಳಿದ್ರಿ, PPR ರೋಗ ಅಂತ ಹೇಳಿದ್ರಿ, ಅಂದ್ರೆ ಏನು ಮತ್ತೆ ಅದರ ಲಕ್ಷಣ ಹೇಗಿರ್ತವೆ ಅಂತ? ಲಸಿಕೆ ಏನಾದ್ರೂ ಇದೇನ ಅದಕ್ಕೂ ಕೂಡ ಇದೆ ಸರ್. ಈ PPR ರೋಗ ಅಂತಂದ್ರೆ ಕುರಿ ಮತ್ತು ಮೇಕೆಯಲ್ಲಿ ಬರುವಂತ ಕಾಯಿಲೆ, ಇದು ವೈರಸ್ ಇಂದ ಬರ್ತೈತಿ. ಸೊ ಇದರಲ್ಲಿ ಲಕ್ಷಣ ಏನಪ್ಪಾ ಅಂತಂದ್ರೆ ಜ್ವರ ಬರ್ತೈತಿ, ಬಾಯಲ್ಲಿ ಹುಣ್ಣಾಗೋದು, ಬೇದಿ, ಕಣ್ಣಿನಲ್ಲಿ ಪಿಚ್ಚು ಬರೋದು, ಉಸಿರಾಟದ ತೊಂದರೆ ಆಗತೈತಿ. ಇದರಲ್ಲಿ ಏನಪ್ಪಾ ಅಂತ ಜಾಸ್ತಿ ಏನಪ್ಪಾ ಅಂತಂದ್ರೆ ಬೇದಿ ಆಗಿ ಏನಪ್ಪಾ ಅಂತಂದ್ರೆ ಡಿಹೈಡ್ರೇಷನ್ ಆಗಿ ಕೆಲವೊಂದೇನಪ್ಪಾ ಅಂತಂದ್ರೆ ಕುರಿ ಮೇಕೆಗಳು ಸಾಯ್ತಾವ, ಮೇವು ತಿನ್ನೋದಿಲ್ಲ ಸರಿಯಾಗಿ, ಬಾಯಲ್ಲಿ ಹುಣ್ಣಾಗಿರ್ತಾವ. ಸೊ ಇದು ಬೇಗ ಕಂಟ್ರೋಲ್ಗೆ ಬರೋದಿಲ್ಲ ಸರ್. ಇದು ಸಾಂಕ್ರಾಮಿಕ ಆಗಿದ್ರಿಂದ ಒಂದು ಕುರಿ ಬಂತಂತ ಉಳಿದಂತ ಎಲ್ಲ ಕುರಿಗಳು ಬೇಗ ಹರಡು ಬಿಡ್ತದೆ ಸಾಂಕ್ರಾಮಿಕ ರೋಗ. ಹಾ, ಸಾಂಕ್ರಾಮಿಕ ಆಗಿರೋದ್ರಿಂದ. ಸೊ ಆ ಒಂದು ದೇಶಕ್ಕೇನಪ್ಪಾ ಅಂತಂತಂದ್ರ ಎಲ್ಲಾ ಕುರಿ ಮತ್ತು ಮೇಕೆಗಳಲ್ಲಿ ಸರ್ಕಾರದ ಏನ್ ಮಾಡಿದಾರಪ್ಪ ಅಂತಂದ್ರೆ ವರ್ಷದಲ್ಲಿ 2 ಸಲ ಲಸಿಕೆ ಹಾಕ್ತಾರೆ ಇದಕ್ಕೆ. ಓಹೋ, ಮುಂಜಾಗ್ರತೆ ಮುಂಜಾಗ್ರತೆಯಾಗಿ. ಯಾವಾಗ ಜನವರಿ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಸುತ್ತು, ಎರಡನೇ ಸುತ್ತು ಏನಪ್ಪಾ ಅಂತ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಎರಡನೇ ರೌಂಡ್, ಅಂದ್ರೆ 6 ಮಂತ್ ಗ್ಯಾಪ್ ಕೊಟ್ಟು. ಸೊ ಪ್ರತಿ ವರ್ಷ ಹಾಕ್ತಾರ. ಸಾಮಾನ್ಯವಾಗಿ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ, ನೀವು ಒಂದ್ ಸಲ ಲಸಿಕೆ ಕೊಡಿಸಿದ್ದೇ ಆದ್ರೆ ಕುರಿ ಮೇಕೆಗಳಿಗೆ 3 ವರ್ಷದವರೆಗೂ ರೋಗ ನಿರೋಧಕ ಶಕ್ತಿ ಸಾಮಾನ್ಯ ಇರುತ್ತೆ ಇರುತ್ತೆ ಇರುತ್ತೆ ಒಂದು ಬಾರಿ ಕೊಡಿಸಬೇಕು ಕೊಡಿಸಬೇಕು. ಪ್ರತಿ ವರ್ಷ ಹೊಸದಾಗಿ ಹುಟ್ಟಿದಂತಹ ಕುರಿಗಳಿಗೆ ಮತ್ತು ಯಾವ ಕುರಿ ಮೇಕೆಗಳಿಗೆ ಕೊಡಿಸಿಲ್ಲ ಹಂತಗಳಿಗೆ ಏನಪ್ಪಾ ಅಂತಂದ್ರ ಸರ್ಕಾರ ಯಾವಾಗ ಜನವರಿ ಮತ್ತು ಫೆಬ್ರವರಿಯಲ್ಲಿ ಅಥವಾ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಹಳ್ಳಿಗಳಲ್ಲಿ ಲಸಿಕೆಯನ್ನು ಹಾಕ್ತೈತಿ, ಅವಾಗ ಆ ಕುರಿ ಮತ್ತು ಮೇಕೆಗಳಿಗೆ ಕಂಪಲ್ಸರಿ ಲಸಿಕೆನಪ್ಪಾ ಅಂತಾರೆ ಕೊಡಬೇಕು. ಆ ತಿಂಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೊಡಿಸಲೇಬೇಕು ರೈತರು, ಇದನ್ನು ಬಹಳ ಗಮನಿಸಬೇಕು ಅಂತ ಗಮನಿಸಬೇಕು. ಯಾಕಂದ್ರೆ ಇದು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ, ವೈರಸ್ ಇಂದ ಬರೋ ಕಾಯಿಲೆ. ಮುಂಜಾಗ್ರತೆ ಕೊಡಿಸೋದ್ರಿಂದನೇ ಒಳ್ಳೆಯದು. ಇದು ರೈತರು ಗಮನಿಸಬೇಕು, ಯಾಕಂದ್ರೆ ಈ ಒಂದು ಕುರಿ ಮೇಕೆ ದನಗಳನ್ನ ಸಂರಕ್ಷಣೆ ಮಾಡಲು ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬೇಕು ಅಂತ. ಡಾಕ್ಟರ್ ವಿಜಯಕುಮಾರ್ ತೆಲ್ಗರ್ ಅವರೇ, ಬಹಳ ಮುಖ್ಯವಾಗಿ ನಾವು ಕಾಲು ಮತ್ತು ಬಾಯಿ ರೋಗದ ಬಗ್ಗೆ ಕೇಳಿದ್ದೇವೆ, ಅದರ ಬಗ್ಗೆ ಒಂದು ಲಕ್ಷಣ ಏನು ಮತ್ತೆ ಈ ಲಸಿಕೆ ಹಾಕುವ ಒಂದು ವಿಧಾನ ಹೇಗಿರುತ್ತದೆ ಅಂತ. ಸರ್, ಅದು ಕಾಲು ಮತ್ತು ಬಾಯಿ ರೋಗ ಅಂತ ಲಕ್ಷಣ ಹೇಳ್ಬಿಡ್ತದೆ ಏನಂತಂದ್ರೆ ಕಾಲುಗಳಲ್ಲಿ ಕೂಡ ಗುಳೆಗಳಾತವೆ, ಅಲ್ಸರ್ಸ್ ಆತವೆ, ಬಾಯಲ್ಲಿ ಕೂಡ ಹುಣ್ಣುಗಳಾತವೆ, ಸಿಕ್ಕಾಪಡೆ ಜ್ವರ ಬರ್ತೈತಿ. ಅವಕ್ಕೆಲ್ಲ ಏನಪ್ಪಾ ಅಂತ ಎಲ್ಲಿ ಬಾಯಲ್ಲಿ ಹುಣ್ಣುಗಳಾಗೋದ್ರಿಂದ ಮೇವು ತಿನ್ಲಿಕ್ಕೆ ಆಗೋದಿಲ್ಲ ದನಗಳಿಗೆ. ಅವಾಗ ಹುಣ್ಣುಗಾದ ಜ್ವರ ಎಲ್ಲ ಜಾಸ್ತಿ ಸುರಿತೈತಿ. ಜ್ವರ ಜಾಸ್ತಿ ಬರೋದ್ರಿಂದ ಏನಪ್ಪಾ ಅಂತಂತಂದ್ರೆ ಮತ್ತು ಕಾಲಲ್ಲಿ ಹುಣ್ಣುಗಳಾಗೋದ್ರಿಂದ ಏನಪ್ಪಾ ಅಂತಂತಾರೆ ಬಹಳ ವೀಕ್ನೆಸ್ ಆಗಿಬಿಡ್ತಾವ ದನಗಳು. ಸೊ ಇಲ್ಲಿ ಏನಪ್ಪಾ ಅಂತಂತಾರೆ ಇದು ದನಗಳಲ್ಲಿ ಬರ್ತೈತಿ, ಹಂದಿಗಳಲ್ಲಿ ಕೂಡ ಬರುವಂತ ಕಾಯಿಲೆ. ಸಾಮಾನ್ಯವಾಗಿ ಗೊರಸುಗಳು ಇದ್ದಂತಹ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಂಡು ಬರುವಂತ ಕಾಲು ಮತ್ತು ಹಂದಿಗಳಲ್ಲಿ ಕೂಡ ಬರ್ತೈತಿ. ಸೊ ಅದಕ್ಕೇನಪ್ಪಾ ಅಂತಂತಂದ್ರೆ ಇಲ್ಲಿ ಕಾಯಿಲೆ ಬಂದ ಮೇಲೆ ಏನಪ್ಪಾ ಅಂತಾರೆ ಬಹಳ ಲಾಸ್ ಆಕೈತಿ. ಈ ಕಾಲು ಮತ್ತು ಬಾಯಿ ಏನಪ್ಪಾ ಅಂತಂತಾರೆ ಬಹಳ ಇಂಪಾರ್ಟೆಂಟ್ ಆದಂತಹ ಸಾಂಕ್ರಾಮಿಕ ರೋಗ. ಯಾಕಂತಂತಂದ್ರೆ ಇದರಿಂದ ಈಗಲ್ಡ್ ಕಡಿಮೆ ಆಕತಿ. ಯಾವ ಹಾಲು ಕೊಡ್ತಕ್ಕಂತ ಹಸು ಅಥವಾ ಎಮ್ಮೆ ಇತ್ತಪ್ಪ ಅಂತಂತಂದ್ರೆ ಬದಸ್ಕೊಂಡ್ಬಿಡ್ತದೆ ಈ ಕಾಯಿಲೆ ಬಂತಂತಂದ್ರೆ. ಎರಡೇನಪ್ಪ ಅಂತ ಗರ್ಭ ಧರಿಸಿದ ದನ ಇತ್ತಪ್ಪ ಅಂತಂತಂದ್ರೆ ಕಂದ್ಲಕೊಂತೈತಿ. ಒಳ್ಳೆ ಹೋರಿಗಳಿದ್ದವಪ್ಪ ಅಂತಂತಂದ್ರೆ ಅವಾಗ ಉಳಿಮೆ ಶಕ್ತಿ ಕಡಿಮೆ ಆಕೈತಿ ಕಾಯಿಲೆ ಬಂದ ಮೇಲೆ. ಹಾ, ಸೊ ಮತ್ತೇನಪ್ಪ ಅಂತಂತಂದ್ರೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ನಾವು ಏನಾದರೂ ಮಾಂಸ ಮಾರಬೇಕು ಅದರದ್ದು ಕುರಿ ಮತ್ತು ಮೇಕೆಗಳದ್ದು ಅಥವಾ ಯಾವುದಾದ್ರು ಹಂದಿಗಳದ್ದು ಯಾವುದೇ ಆಗಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಥವಾ ಮಿಲ್ಕ್ ಅನ್ನು ನೀವು ಮಾರಬೇಕು ಅಂತಂತಂದ್ರೆ ಇವೆಲ್ಲ ಈ ಕಾಯಿಲೆ ಇದ್ದಂಥ ದೇಶಗಳಿಂದ ಬೇರೆ ಕಡೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಇದೇ ಇದೆ, ಲಿಮಿಟೇಷನ್ ಇದೆ. ಸೊ ಆ ಒಂದು ದೇಶಕ್ಕೆ ಸರ್ಕಾರದವ್ರನ್ನಪ್ಪ ಅಂತಂದ್ರೆ ಬಹಳ ಇದನ್ನು ಸೀರಿಯಸ್ ಆಗಿ ಕೌಂಟ್ ಮಾಡಿದ್ದಾರೆ. ಅಂದ್ರೆ ಕಾಲು ಮತ್ತು ಅವಕಾಶಗಳು ಕಡಿಮೆ, ನಾವು ಹೊರಗಡೆ ಹೌದು. ಆ ಉದ್ದೇಶಕ್ಕೆ ಏನಪ್ಪಾ ಅಂತಂತಂದ್ರೆ 2025 ಒಳಗಡೆನೆ ಪ್ರತಿ ವರ್ಷ ನಾವು ರೆಗ್ಯುಲರ್ ಆಗಿ ಏನಪ್ಪಾ ಅಂತ 6 ತಿಂಗಳಿಗೊಮ್ಮೆ ಹಾಕಿ 2030 ಒಳಗಡೆ ಈ ಕಾಯಿಲೆ ಇರಡಿಕೇಟ್ ಮಾಡಬೇಕು ಅಂತ ಅನ್ಕೊಂಡೇನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳ ಪ್ರಾಮುಖ್ಯತೆ ಕೊಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ಈ ಲಸಿಕೆಯನ್ನು ಕಾಲು ಮತ್ತು ಬಾಯಿ ವಿವಾಹಿನ ಲಸಿಕೆಯನ್ನು ಉಚಿತವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿದ್ದಂತಹ ದನಕರುಗಳಿಗೆ ಏನಪ್ಪಾ ಅಂತಂದ್ರೆ ಹಾಕ್ತಾರ. ಯಾವಾಗ ಅಂತಂದ್ರೆ ಪ್ರತಿ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಮೊದಲನೇ ಸುತ್ತು, ಎರಡನೇ ಸುತ್ತು ಏನಪ್ಪಾ ಅಂತಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್. ವರ್ಷದಲ್ಲಿ 2 ಸಲ ಕೇಂದ್ರ ಸರ್ಕಾರವು ಇದಕ್ಕೆ ಒಂದು ಅಭಿಯಾನ ತರನೇ ಕೈಗೊಳ್ತಾ ಇದೆ. ಹೌದು, ಇದು ಯಾಕಂದ್ರೆ ಕೇಂದ್ರ ಸರ್ಕಾರನೇ ಇದಕ್ಕೆಲ್ಲ ಏನಪ್ಪಾ ಅಂತಂತಂದ್ರೆ ಫಂಡ್ಗಳನ್ನು ಕೊಟ್ಟು ಇದನ್ನ ಎಲ್ಲ ಮಾನಿಟರ್ ಮಾಡ್ತಾರೆ. ಅದಕ್ಕೇನಪ್ಪಾ ಅಂತಂದ್ರೆ ಈ ಕಾಲು ಮತ್ತು ಬಾಯಿ ಜ್ವರದ ಏನಪ್ಪಾ ಅಂತಂತಂದ್ರೆ ಆರ್ಥಿಕವಾಗಿ ರೈತರಿಗೆ ಲಾಸ್ ಆಗಬರೋ ಉದ್ದೇಶಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ ಈ ಲಸಿಕೆ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಹಾಕ್ತಾರೆ. ಕೇವಲ ರೈತರಿಗೆ ಮಾತ್ರ ಅಲ್ಲ, ನಮ್ಮ ಒಂದು ಆರ್ಥಿಕ ವ್ಯವಹಾರಕ್ಕೆ ಹೊಡೆತ ಬೀಳ್ತದೆ ಈ ಕಾಲು ಮತ್ತು ಬಾಯಿ ರೋಗ ಹರಡಿದ್ರೆ. ಹೌದು, ಯಾಕಂದ್ರೆ ಹಾಲು ಮತ್ತೆ ಮಾಂಸ ಮಾರಾಟಕ್ಕೂ ಕೂಡ ಧಕ್ಕೆ ಆಗುತ್ತೆ. ಕಾರಣಕ್ಕಾಗಿ ಸರ್ಕಾರ ಹೆಚ್ಚಿನ ಗಮನವನ್ನು ವಹಿಸ್ತಾ ಇದೆ ಅಂತ. ಹೌದು ಸರ್. ಡಾಕ್ಟರ್, ಮತ್ತೊಂದು ಈ ಚಪ್ಪೆ ರೋಗ ಅಂತೇವೆ ಈ ಪ್ರಾಣಿಗಳಲ್ಲಿ ನಾವು ಕಂಡು ಬರ್ತೇವೆ ಜಾನುವಾರುಗಳಲ್ಲಿ, ಈ ಚಪ್ಪೆ ರೋಗದ ಲಕ್ಷಣ ಏನು ಮತ್ತೆ ಅದಕ್ಕೂ ಲಸಿಕೆ ಇದೆ? ಚಪ್ಪೆ ರೋಗ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ. ಸಾಮಾನ್ಯವಾಗಿ ಚಪ್ಪೆ ರೋಗ ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಬರ್ತೈತಿ. ಮಳೆಗಾಲದಲ್ಲಿ ಕಾಡುವಂತ ರೋಗ ಸಾಮಾನ್ಯವಾಗಿ ಕಾಯಿಲೆಗಳೇನಪ್ಪ ಅಂತ ವೀಕದಂತ ದನ ಕರುಗಳಿಗೆ ಬರುವಂತದ್ದು. ಆದ್ರೆ ಈ ಚಪ್ಪೆ ರೋಗ ಏನಪ್ಪಾ ಅಂತ ಯಾವ ಚೆನ್ನಾಗಿ ದಷ್ಟಪುಷ್ಟ ಆಗಿರ್ತವೆ, 6 ತಿಂಗಳಿಂದ 2 ವರ್ಷ ಇದ್ದಂತ ದನಗಳಲ್ಲಿ ಈ ಕಾಯಿಲೆ ಏನಪ್ಪಾ ಅಂತಾರೆ ಜಾಸ್ತಿ ಕಂಡು ಬರ್ತೈತಿ. ಇಲ್ಲಿ ಏನಾಗುತ್ತಪ್ಪ ಅಂತಂತ ಯಾವಾಗ ಮಳೆ ಆಗುತ್ತೆ, ಹೊಸ ನೀರೆಲ್ಲ ಬರ್ತೈತೆ ಒಡ್ಡ ಕೆರೆ ಅಲ್ಲಿ ಇಲ್ಲಿ, ಈ ಹೊಸ ನೀರನ್ನು ಕುಡಿಯೋದ್ರಿಂದ ಅದರಲ್ಲಿ ಆ ಮಣ್ಣಿನಲ್ಲಿದ್ದಂತಹ ಬ್ಯಾಕ್ಟೀರಿಯಾ ಏನಪ್ಪ ಅಂತ ನೀರಿನ ಮುಖಾಂತರ ಈ ಪ್ರಾಣಿಗಳ ದೇಹ ಸೇರಿಕೊಂಡು ಸೊ ಈ ಕಾಯಿಲೆ ಬರುವಂತಹ ಸಂಭವನೀಯತೆ ಇರ್ತೈತಿ. ನೀವು ಲಸಿಕೆ ಹಾಕ್ಸಿಲ್ಲಪ್ಪ ಅಂತಂದ್ರೆ ತೊಂದರೆಗಳಾಗ್ತವೆ. ಲಕ್ಷಣ ಯಾವ ರೀತಿ ಇರ್ತದೆ? ಲಕ್ಷಣಗಳೇನಪ್ಪ ಅಂತಂತಂದ್ರೆ ಚಪ್ಪೆ ಏನಪ್ಪ ಅಂತ ದಪ್ಪ ಆಗ್ತೈತಿ, ಊದ್ಕೊಂತೈತಿ, ಕಾಲುಗಳೆಲ್ಲ ಊದ್ಕೊಂತವ, ಬಾವು ಬರ್ತೈತಿ. ಅದು ಏನಪ್ಪ ಅಂದ್ರೆ ಜ್ವರ ಬರ್ತೈತಿ, ಸಿಕ್ಕಾಪಟ್ಟು ಜ್ವರ ಬರ್ತೈತಿ, ನಡಿಲಿಕ್ಕೆ ಅವಕ್ಕೆ ತೊಂದರೆಗಳಾಕತಿ. ಸೊ ನಾವು ಮುಟ್ಟಿದ್ರೆ ಏನಪ್ಪ ಅಂತಂದ್ರೆ ಗಾಳಿ ತುಂಬಿದ ಸುಖ ದೇಹದಲ್ಲಿ, ಆ ರೀತಿ ಏನಪ್ಪ ಅಂತಂದ್ರೆ ಸೌಂಡ್ ಬರ್ತೈತಿ. ಸೊ ಇವೇನಪ್ಪ ಮುಖ್ಯವಾದಂತ ಲಕ್ಷಣಗಳು. ಕೆಲವೊಮ್ಮೆ ಚಿಕಿತ್ಸೆ ಮಾಡೋಕ್ಕಿಂತ ಪೂರ್ವದಲ್ಲೇನೆ ಕೂಡ ಏನಪ್ಪ ಅಂತಂದ್ರೆ ಎಷ್ಟೋ ದನಕರುಗಳು ಸಾಯಬಹುದು. ಅಂದ್ರೆ ಅಷ್ಟು ಬೇಗನೆ ಏನಪ್ಪ ಅಂತ ಜ್ವರ ಬಂದು ಈ ಯಾವುದೇ ಲಕ್ಷಣ ಇಲ್ಲದೇನು ಕೂಡ ಏನಪ್ಪ ಅಂತಂದ್ರೆ ಕೆಲವೊಮ್ಮೆ ಮರಣಪ್ಪುವಂತ ಸಂಬಂಧ. ಏನು ನಿರ್ಲಕ್ಷ್ಯ ಮಾಡುವಂತ ರೋಗ ಅಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಈ ಕಾಯಿಲೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಮಳೆಗಾಲಕ್ಕಿಂತ ಮುಂಚಿತವಾಗಿ ಈ ಲಸಿಕೆ ಏನಪ್ಪ ಅಂತ ಸರ್ಕಾರ ಒಂದು ವೇಳಾಪಟ್ಟಿ ಮಾಡಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಲಸಿಕೆಯನ್ನು ಹಾಕ್ತಾರೆ. ಅದಕ್ಕೆ ಈಗಾಗಲೇ ಯಾವ ಹಳ್ಳಿಗಳಲ್ಲಿ ಈ ಕಾಯಿಲೆ ಕಂಡು ಬಂದಿದೆ ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಇದರದೊಂದು ಮಾಹಿತಿ ಇರ್ತೈತಿ. ಅಂತ ಹಳ್ಳಿಗಳಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಏನಪ್ಪ ಅಂತಂದ್ರೆ ಈ ಚಪ್ಪೆ ರೋಗದ ವಿರುದ್ಧ ಏನಪ್ಪಾ ಅಂತ ಲಸಿಕೆಗಳನ್ನು ಉಚಿತವಾಗಿ ಸರ್ಕಾರದವರು ಹಾಕ್ತಾರೆ. ಅಂದ್ರೆ ಉಚಿತವಾಗಿ ಇದಕ್ಕೂ ಕೂಡ ಲಸಿಕೆಯನ್ನ ಸರ್ಕಾರನೇ ಕೊಡ್ತಾ ಇದೆ ಅಂತ. ಹೌದು ಸರ್. ಇನ್ನೊಂದು ಬಹಳ ಪ್ರಮುಖವಾಗಿ ಕಂದುರೋಗ. ಕಂದುರೋಗದಿಂದಲೂ ಕೂಡ ಬಹಳಷ್ಟು ಹಾನಿಯನ್ನ ರೈತರು ಅನುಭವಿಸ್ತಾ ಇದ್ದಾರೆ ಈ ಜಾನುವಾರುಗಳಲ್ಲಿ ಬರುವಂತ ರೋಗದಿಂದ. ಇದಕ್ಕೆ ಲಸಿಕೆ ಇದೇನೆ? ಇದೆ ಸರ್. ಇದು ಕಂದು ರೋಗ ಏನಪ್ಪಾ ಅಂತಂದ್ರೆ ನಾ ಹೇಳದಂಗ ಆಗಲೇ, ನರಡಿ ರೋಗ ಹೆಂಗ ಏನಪ್ಪಾ ಅಂತಂದ್ರೆ ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ. ಅದೇ ರೀತಿ ಇದು ಸಾಂಕ್ರಾಮಿಕ ರೋಗ ಜೊತೆ ಇದನ್ನು ಕೂಡ ಪ್ರಾಣಿಜನ್ಯ ರೋಗ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ಕಾಯಿಲೆ ಯಾವುದು? ಕಂದು ರೋಗ. ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಗರ್ಭ ಧರಿಸಿದಂತಹ ಆಕಳ ಅಥವಾ ಎಮ್ಮೆಗಳು 6 ರಿಂದ 9 ತಿಂಗಳ ಒಳಗಡೆ ಏನಪ್ಪಾ ಅಂತಂದ್ರೆ ಕಂದಲು ಹಾಕೊಂಡ್ಬಿಡ್ತಾವ. 6 ತಿಂಗಳು ಗರ್ಭ ಧರಿಸಿದ್ದು 9 ತಿಂಗಳ ಒಳಗಡೆ ಇದ್ದಂತ ದನಗಳೇನಪ್ಪಾ ಅಂತಂದ್ರೆ ಕಂದಲು ಹಾಕೊಳ್ಳೋದು ಬಹಳ ಮುಖ್ಯವಾದಂತಹ ಲಕ್ಷಣ. ಲಕ್ಷಣ ಸಾಮಾನ್ಯವಾಗಿ ಏನಾವ್ ಸತ್ತಂತ ಕರು ಹುಡ್ತೈತಿ, ಒಂದು ಮಾಸ ಸರಿಯಾಗಿ ಬೀಳೋದಿಲ್ಲ. ಇದೇನಾಗುತ್ತೆ, ಒಂದ್ ಸಲ ಅಷ್ಟೇ ಆಗೋದಿಲ್ಲ, ಪ್ರತಿ ಸಲನೂ ಅದು ಎಬರ್ಷನ್ ಆಗ್ತಾ ಇರ್ತದೆ ಆ ಒಂದು ದನಗಳಲ್ಲಿ. ಓಹೋ, ಅಂದ್ರೆ ಕಂದರೋಗ ಅಂದ್ರೆ ಈ ಲಕ್ಷಣವನ್ನು ಹೊಂದಿರ್ತೈತಿ. ಇದಕ್ಕೆ ಏನು ಮತ್ತೆ ಇದು ಮನುಷ್ಯರಿಗೆ ಕೂಡ ಬರ್ತೈತಿ, ಯಾರು ನಾವು ಅದನ್ನ ಕೆಲಸ ಮಾಡ್ತಾ ಇರ್ತೀವಿ ಅವರಿಗೆ ಕೂಡ ಈ ಕಾಯಿಲೆ ಬರಬಹುದು, ಹರಡುವಂತ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶಕ್ಕೆ ಕೂಡ ಇದು ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ FMD ಮತ್ತು ಇದು ಯಾವುದು ಕಂದು ರೋಗ, ಈ ಎರಡು ಕಾಯಿಲೆಗಳನ್ನು ಹತೋಟಿ ತರಬೇಕು ಅಂತ ಅನ್ಕೊಂಡು ಲಸಿಕೆಗಳ ಬಗ್ಗೆ ಏನಪ್ಪಾ ಅಂತಾರೆ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಇದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ವರ್ಷದಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ಈ ಲಸಿಕೆಯನ್ನ ಗವರ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಪಶುಪಾಲನೆ ಇಲಾಖೆಯವರಪ್ಪ ಅಂತ ಇಂಥ ತಿಂಗಳಲ್ಲಿ ಹಾಕ್ತೀವಿ ಅಂತ. ಪ್ರತಿ 4 ತಿಂಗಳಿಗೊಮ್ಮೆ ಅಂದ್ರೆ ವರ್ಷದಲ್ಲಿ 3 ಸಲ ಈ ಲಸಿಕೆಯನ್ನು ಹಾಕ್ತಾರೆ. ಆದ್ರೆ ಇದು ಪ್ರತಿ ವರ್ಷ ಲಸಿಕೆ ಹಾಕಿಸುವಂತ ಅವಶ್ಯಕತೆ ಇಲ್ಲ. 6 ರಿಂದ 8 ತಿಂಗಳಿದ್ದಂತ ಹೆಣ್ಣು ಕರುಗಳಿಗೆ ಮಾತ್ರ ಲೈಫ್ ಟೈಮ್ ಅಲ್ಲಿ ಒಂದ್ ಸಲ ನಾವು ಲಸಿಕೆಯನ್ನು ಕೊಟ್ಬಿಟ್ರೆ ಸಾಕು, ಈ ಕಾಯಿಲೆ ಒಟ್ಟ ಬರೋದೇ ಇಲ್ಲ ಮುಂದೆ. ಒಂದೇ ಬಾರಿಗೆ ಕೊಡಬೇಕು ಅಂದ್ರೆ ರೈತರು ಬಹಳ ಗಮನಿಸಬೇಕು. ಒಂದು ಬಾರಿ ಇದನ್ನು ಕೊಟ್ಟುಬಿಟ್ರೆ ಅದು ಯಾವುದು, 6 ರಿಂದ 8 ತಿಂಗಳು ಇದ್ದಂತಹ ಹೆಣ್ಣು ಕರುಗಳಿಗೆ ಈ ಲಸಿಕೆಯನ್ನು ಕೊಡಿಸೋದು ಬಹಳ ಸೂಕ್ತ. 6 ರಿಂದ 8 ತಿಂಗಳು ಇದ್ದಂತ ಹೆಣ್ಣು ಕರುಗಳಿಗೆ ಮಾತ್ರ ಈ ಲಸಿಕೆ ಏನೇನಪ್ಪ ಅಂತಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ಅಂದ್ರೆ ವರ್ಷದಲ್ಲಿ 3 ಸಲ ಈ ಲಸಿಕೆಯನ್ನು ಉಚಿತವಾಗಿ ಸರ್ಕಾರದವರು ಹಾಕ್ತಾರೆ. ಸೊ ರೈತರೇನಪ್ಪ ಅಂತ ತಮ್ಮಲ್ಲಿ ಹುಟ್ಟಿದಂತ ಹೆಣ್ಣು ಕರುಗಳಿಗೆ ಈ 6 ರಿಂದ 8 ತಿಂಗಳಿದ್ದಂತಹ ಕರುಗಳಿಗೆ ಏನಪ್ಪಾ ಅಂತ ಲಸಿಕೆಯನ್ನು ಕಂಪಲ್ಸರಿ ಆಗಿ ಕೊಡಿಸಬೇಕು. ಅಂದ್ರೆ ಯಾವುದೇ ಕೂಡ ನಿಷ್ಕಾಳಜಿ ಮಾಡಬಾರ್ದು, 6 ರಿಂದ 8 ತಿಂಗಳ ಅವಧಿಯಲ್ಲಿ ಈ ಲಸಿಕೆಯನ್ನು ಹಾಕುವುದರಿಂದ ಆ ದನ ಅಥವಾ ಕುರಿ ಮೇಕೆಗಳಲ್ಲಿ ಇದೊಂದು ಸುರಕ್ಷಿತ. ಇದು ದನಗಳಲ್ಲಿ ಅಂದ್ರೆ ಕುರಿ ಮೇಕೆಗಳಿಗೆ ಮನೆಗಳಲ್ಲಿ ಬರ್ತೈತಿ, ಅವಕ್ಕೆ ಲಸಿಕೆಗಳನ್ನು ಇನ್ನು ಸರ್ಕಾರ ಮಾಡ್ತಾ ಇಲ್ಲ. ಇದರಲ್ಲಿ ಯಾವುದು, ದನ ಮತ್ತು ಎಮ್ಮೆಗಳಿಗೆ ಲಸಿಕೆಯನ್ನು ನಾವು ಕೊಡ್ತಾ ಇದೀವಿ. ರೈತರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, 6 ರಿಂದ 8 ತಿಂಗಳಾಗುವಾಗ ಈ ಲಸಿಕೆಯನ್ನು ಹಾಕಿಸಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಗಳಲೆ ರೋಗ ಅಂತ, ಇದು ಕೂಡ ಬಹಳ ಹಾನಿಕರವಾಗಿರ್ತಕ್ಕಂಥದ್ದು. ಇದಕ್ಕೆ ಹೇಗೆ ಲಕ್ಷಣ ಹೇಗಿರ್ತವೆ ಮತ್ತು ಅದರ ಒಂದು ಲಸಿಕಾ ಒಂದು ವಿಧಾನ ಹೇಗಿದೆ? ಗಳಲೆ ಬೇನೆ ಅಥವಾ ಗಂಟಲು ಬೇನೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಗಂಟಲು ಬೇನೆ ಅಂತ ಗಂಟಲು ಬಾವು ಬರ್ತೈತಿ, ಜ್ವರ ಬರ್ತಾವ ಸಿಕ್ಕಾಪಟ್ಟೆ. ಈ ಒಂದು ಕಾಯಿಲೆ ಏನಪ್ಪಾ ಅಂತಂದ್ರೆ ಇದು ಕಾಯಿಲೆ ಇದೇ ತಿಂಗಳಲ್ಲಿ ಬರಬೇಕಂತೇನಿಲ್ಲ, ಇದು ಸಾಮಾನ್ಯ ಏನಪ್ಪ ಅಂತ ವಾತಾವರಣದಲ್ಲಿ ಯಾವಾಗ ಬದಲಾವಣೆ ಆಕ್ಕವ, ಅತಿಯಾದ ಮಳೆ ಆಗಿರ್ಬೋದು, ಅತಿಯಾದ ಬಿಸಿಲಾಗಿರ್ಬೋದು, ಚಳಿ ಆಗಿರ್ಬೋದು, ಅಂದ್ರೆ ವಾತಾವರಣದ ವೈಪರೀತ್ಯನೂ ಕೂಡ ಈ ಒಂದು ಕಾಯಿಲೆ ಉದ್ಭವ ಆಗಲಿಕ್ಕೆ ಸಹಕಾರ ಕೊಡುತ್ತದೆ. ಸೊ ಆ ಒಂದು ಉದ್ದೇಶಕ್ಕೆ ಏನಪ್ಪ ಅಂತಂತಂದ್ರೆ, ಈ ಗಳೆ ರೋಗದ ಲಕ್ಷಣ ಏನಿಲ್ಲ, ಜ್ವರ ಇರೋದು, ಗಂಟಲು ಬಾವು, ಉಸಿರಾಟ ತೊಂದರೆ ಆಗಿನಪ್ಪ ಅಂತಂತಂದ್ರೆ ಸಾಯ್ತಾವ ದನಕರಗಳು. ಸೊ ಬೇಸಿಗೆಲ್ಲೂ ಸಾಯ್ತಾವ, ಮಳೆಗಾಲದಲ್ಲೂ ಸಾಯ್ತಿರ್ತಾವ. ಅಂದ್ರೆ ಗಂಟಲು ಭಾಗ ಊದಿಕೊಳ್ಳುದು, ಗಂಟಲು ಬಾವು ಊದಿಕೊಳ್ಳೋದೇನಪ್ಪ ಅಂತ ಬಹಳ ಮುಖ್ಯವಾದ ಲಕ್ಷಣ ದನಕರಗಳಲ್ಲಿ. ಸೊ ಇದಕ್ಕೂ ಕೂಡ ಏನಪ್ಪ ಅಂತಂತಂದ್ರೆ ಲಸಿಕಾ ಇದು ಏನಪ್ಪ ಅಂತಂದ್ರೆ ವರ್ಷದಲ್ಲಿ ಎರಡು ಸಲ ಏನಪ್ಪ ಅಂತಂದ್ರೆ ಹಾಕ್ತಾರೆ, ಜೂನ್ ತಿಂಗಳಲ್ಲಿ ಮೊದಲನೇ ಸುತ್ತು, ಮತ್ತೇನಪ್ಪ ಅಂತಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಎರಡನೇ ಸುತ್ತು. ಈ ಎರಡು ಸಲ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತ ಈ ಕಾಯಿಲೆ ಮೊದಲು ಯಾವ ಹಳ್ಳಿಗಳಲ್ಲಿ ಕಂಡು ಬಂದಿದೆ ಅಂತ ಹಳ್ಳಿಗಳಲ್ಲಿ ಕಂಪಲ್ಸರಿ ಏನಪ್ಪ ಅಂತಾರೆ ಈ ಲಸಿಕೆಯನ್ನು ಉಚಿತವಾಗಿ ಏನಪ್ಪ ಅಂತಂದ್ರೆ ಪಶುಪಾಲನೆ ಇಲಾಖೆಯವರು ಹಾಕ್ತೀವಿ. ಇದು ದನಕರಗಳಲ್ಲಿ ಬರ್ತೈತಿ, ಕುರಿ ಮೇಕೆಗಳಲ್ಲಿ ಕೂಡ ಬರುವಂತ ಎಲ್ಲದಲ್ಲಿ ಕಂಡು ಬರುತ್ತದೆ. ಈ ಗಂಟಲು ಊದಿಕೊಳ್ಳುವಂತ ಗಳಲೆ ರೋಗ ಅಲ್ವಾ, ಅದಕ್ಕೂ ಕೂಡ ಈ ಲಸಿಕೆಯನ್ನು ಹಾಕಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬಹುದು ಅಲ್ವಾ? ವಹಿಸ್ಕೋಬೇಕು ಸರ್. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಜಾನುವಾರುಗಳಲ್ಲಿ ಕಂಡು ಬರುವಂತದ್ದು ಕರುಳು ಬೇನೆಯ ರೋಗ. ಇದರದ್ದು ಹತೋಟಿ ಹೇಗೆ ಮತ್ತೆ ಅದಕ್ಕೆ ಲಕ್ಷಣಗಳು ಹೇಗಿರ್ತವೆ? ಇದು ಕರುಳು ಬೇನೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವಂತ ಕಾಯಿಲೆ. ಕರುಳು ಬೇನೆ ಅಂತ ಹೇಳ್ತಾರೆ, ಎಂಟ್ರೋಟಾಕ್ಸಿಮಿ ಅಂತ ಹೇಳ್ತಾರೆ ಇದರಲ್ಲಿ ಇಂಗ್ಲಿಷ್ ನಲ್ಲಿ. ಕರುಳು ಬೇನೆ ಕಾಯಿಲೆ ಏನಪ್ಪ ಅಂತಂತಂದ್ರೆ ಇದು ಕೂಡ ಜಾಸ್ತಿ ಮಳೆಗಾಲದಲ್ಲಿ ಕಂಡು ಬರುವಂತ ಕಾಯಿಲೆ. ನಾನಾಗಲೇ ಹೇಳಿದೆ, ಆರು ತಿಂಗಳಿಂದ ಎರಡು ವರ್ಷ ಇದ್ದಂತಹ ಕುರಿ ಮೇಕೆಗಳಲ್ಲಿ ಈ ಕಾಯಿಲೆ ಕಂಡು ಬರ್ತೈತಿ. ಇದು ಬಂತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಕುರಿ ಮೇಕೆಗಳಲ್ಲಿ ಹೊಟ್ಟೆ ಉಬ್ಬೋದು, ಬೇದಿ ಆಗೋದು, ಜ್ವರ ಕಾಣಿಸ್ಕೊಳ್ತೈತಿ. ಕೆಲವೊಂದು ಕುರಿಗಳಲ್ಲಿ ಏನಪ್ಪ ಅಂತಂದ್ರೆ ವಿಷದ ಪ್ರಮಾಣ ಹೊಟ್ಟೆಲಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ತಿರುಗತೈತೆ, ಅಲ್ಲಿ ತಿರುಗತಿರ್ತಾವ ಆ ರೀತಿ. ಸೊ ಕೆಲವು ರೈತರು ಹೇಳ್ತಿರ್ತಾರೆ, ಮುಂಜಾನೆಯಿಂದ ಮಧ್ಯಾಹ್ನ ಚೆನ್ನಾಗಿ ಮೈದು ಬಂದು ಸರ್, ಮಧ್ಯಾಹ್ನದಿಂದ ಒಮ್ಮೊಂದೊಮ್ಮಲ್ಲಿ ಹೊಟ್ಟೆ ಸತ್ ಬಿಡ್ತು ಅಂತ, ಅದ್ರೂ ಲಕ್ಷಣಗಳು ಪೂರ್ತಿ ಕಾಣಿಸಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಕೂಡ ಸಾಯ್ತಾವ. ಸೊ ಆ ರೀತಿ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ಗಂಭೀರದಂತ ಕಾಯಿಲೆ ಕುರಿ ಮತ್ತು ಮೇಕೆಗಳಲ್ಲಿ. ಸೊ ಇದಕ್ಕೂ ಕೂಡ ಲಸಿಕೆ ಏನಪ್ಪ ಅಂತಂತಂದ್ರೆ ಇದೆ. ಸೊ ಇದನ್ನು ಕೂಡ ನಾವು ವರ್ಷದಲ್ಲಿ ಏನಪ್ಪ ಅಂತಂತಂದ್ರೆ ಎರಡು ಸಲ ಏನಪ್ಪಾ ಅಂತಂದ್ರೆ ಈ ಲಸಿಕೆಯನ್ನು ನಾವು ಹಾಕೋಬಹುದು. ಮೊದಲನೇ ಸುತ್ತು ಏನಪ್ಪ ಅಂತಂತಂದ್ರೆ ಜೂನ್ ತಿಂಗಳಲ್ಲಿ ಹಾಕ್ತಾರೆ ಮೊದಲನೇ ಸುತ್ತು. ಎರಡನೇ ಸುತ್ತು ಏನಪ್ಪ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ. ಎರಡು ವರ್ಷದಲ್ಲಿ ಎರಡು ಸಲ ಏನಪ್ಪ ಅಂತಂದ್ರೆ ಈ ಲಸಿಕೆ ಏನಪ್ಪ ಅಂತಂದ್ರೆ ಕುರಿ ಮೇಕೆಗಳಲ್ಲಿ ಹಾಕ್ತೀವಿ. ರೈತರೇನಪ್ಪ ಅಂತಾರೆ ಎಲ್ಲಾ ಕುರಿ ಮೇಕೆಗಳಿಗೆ ವರ್ಷದಲ್ಲಿ ಎರಡು ಬಾರ ಏನಪ್ಪಾ ಅಂತ ಈ ಲಸಿಕೆಯನ್ನು ಕೊಡಿಸಿದ್ದೆ ಆದ್ರೆ ಅದು ಸಾವಿನ ಪ್ರಮಾಣ ಕಡಿಮೆ ಮಾಡಬಹುದು ಈ ಕಾಯಿಲೆಯಿಂದ. ಅಂದ್ರೆ ನೀವು ಹೇಳುವ ಪ್ರಕಾರ ಈ ಜಾನುವಾರು ಸಾಕಣೆಯಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಲಸಿಕೆಯನ್ನು, ಅದು ಹಾಕುವುದರ ಮೂಲಕ ಸುರಕ್ಷಿತವಾಗಿ ತಮ್ಮ ಜಾನುವಾರುಗಳನ್ನು, ಅದು ದನ ಆಗಿರ್ಬೋದು ಕುರಿ ಮೇಕೆಗಳನ್ನ ಕಾಪಾಡಿಕೊಳ್ಳಬಹುದು ಅಂತ ಅಲ್ವಾ? ಈಗ ಬಹಳ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಜಾನುವಾರುಗಳಲ್ಲಿ ಕಂಡು ಬರುವಂತದ್ದು ಯಾವತ್ತೂ ರೈತರು ಹೇಳ್ತಾನೆ ಇರ್ತಾರೆ, ಜಂತುಗಳಿಂದಾಗಿ ನಮ್ಮ ದನಕರುಗಳು ಅಥವಾ ಮೇಕೆಗಳಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತೇವೆ ಅಂತ, ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅಥವಾ ಯಾವ ವೇಳೆಯಲ್ಲಿ ಈ ಜಂತುನಾಶಕ ಔಷಧಿಗಳನ್ನ ಕೂಡಿಸಬೇಕು? ಸಾಮಾನ್ಯವಾಗಿ ಕರುಗಳಲ್ಲಿ ಹುಟ್ಟಿದ ಮೇಲೆ ಏನಪ್ಪ ಅಂತಂದ್ರೆ ಪ್ರತಿ ತಿಂಗಳಿಗೆ ಒಂದ್ಸಲ ಹಾಕ್ಬೇಕು, ಐದು ತಿಂಗಳು ಆಗಿರೋರು ದನಕರುಗಳಲ್ಲಿ. ಐದು ತಿಂಗಳು ಆದ್ಮೇಲೆ ಪ್ರತಿ ಮೂರು ಅಥವಾ ಆರು ತಿಂಗಳು ಒಮ್ಮೆ ಹಾಕಿದ್ರೆ ನಡೀತದೆ ದೊಡ್ಡ ದನಗಳಲ್ಲಿ. ಆದರೆ ಇನ್ನೊಂದೇನ ಮುಖ್ಯವಾಗಿದ್ದೇನಪ್ಪ ಅಂತ, ಯಾವಾಗ ನಾವು ಲಸಿಕಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಈ ಲಸಿಕಾ ಕಾರ್ಯಕ್ರಮಗಳಿಗಿಂತ ಮುಂಚಿತವಾಗಿ ಏನಪ್ಪ ಅಂತಂತಂದ್ರೆ ನಾವು ಕಂಪಲ್ಸರಿ ಆಗಿ ಈ ಜಂತುನಾಶಕ ಔಷಧಿಯನ್ನು ಕೊಡ್ತೀವಿ. ಜಂತುನಾಶಕ ಔಷಧ ಕೊಡೋದ್ರಿಂದ ಅದ್ರ ಹೊಟ್ಟೆಗಳಿರುವಂತಹ ಜಂತುಗಳ ನಾಶ ಆತವ, ಅದು ತಿಂದಂಥ ಆಹಾರ ಏನಪ್ಪ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಏನಪ್ಪ ಅಂತ ಅದಕ್ಕೆ ದೇಹಕ್ಕೆ ಒದಗುತ್ತವ, ನಾವು ಕೊಟ್ಟಂತ ಲಸಿಕೆಗಳೇನಪ್ಪ ಅಂತ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಏನಪ್ಪ ಅಂತಂತಂದ್ರೆ ಈ ಲಸಿಕಾ ಪ್ರೋಗ್ರಾಮ್ಗಳಿಗಿಂತ ಮುಂಚಿತವಾಗಿ ಒಂದು ವಾರ ಅಥವಾ ಒಂದು ತಿಂಗಳು ಮೊದಲೇ ನೀವು ಜಂತುನಾಶಕ ಔಷಧಿಗಳು ಹಾಕೊಂಡಿದ್ರೆ ಬಹಳ ಉತ್ತಮ. ಈ ಲಸಿಕೆ ಕೊಡುವ ಮೊದಲು ಇದನ್ನು ಕೊಡಲೇಬೇಕು, ಒಂದು ರೀತಿಯ ದೇಹವನ್ನ ಸ್ವಚ್ಛ ಮಾಡಿದಂಗೆ. ಈಗ ಬಹಳ ಮುಖ್ಯವಾಗಿ ನಮ್ಮ ರೈತರಿಗೆ ಒಂದು ವಿಷಯವನ್ನ ಹೇಳಿ, ಲಸಿಕೆಯಿಂದ ಲಸಿಕೆಗೆ ಎಷ್ಟು ದಿನ ಅಂತರ ಇರಬೇಕಾಗ್ತದೆ ಅಂತ? ನಾವು ಒಂದು ಲಸಿಕೆಯಿಂದ ಇನ್ನೊಂದು ಲಸಿಕೆ ಏನಪ್ಪಾ ಮಿನಿಮಮ್ ಅಂತಂದ್ರೆ 21 ದಿನ ಏನಪ್ಪಾ ಅಂತ ನಾವು ಗ್ಯಾಪ್ ಕೊಡಬೇಕು. 21 ದಿನ ಇನ್ನೊಂದು ಲಸಿಕೆ ಹಾಕೋಬಹುದು. ಈಗ ಬೇರೆ ಬೇರೆ ರೋಗಗಳ ಬಗ್ಗೆ ಹೇಳಿದ್ರೆ ನೀವು ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಅನ್ನೆರಡಿ ಆಗಿರ್ಬೋದು, PPR ಆಗಿರ್ಬೋದು, ಕಾಲು ಮತ್ತು ಬಾಯಿ ರೋಗದ ಆಗಿರ್ಬೋದು, ಚಪ್ಪೆ ರೋಗ, ಕಂದು ರೋಗ, ಗಳಲೆ ರೋಗ, ಕರುಳುಬೇನೆ, ಇಂತೆಲ್ಲದಕ್ಕೂ ಕೂಡ ಲಸಿಕೆ ಹಾಕುವುದೇ ಒಂದು ಸುರಕ್ಷಿತ ಒಂದು ವ್ಯವಸ್ಥೆ ಇರುವಾಗ ಅದನ್ನು ಲಸಿಕೆ ಕೊಡುವಾಗ ಅಂತರನು ಕೂಡ ಇರಬೇಕಲ್ಲ. ಆ ಕಾರಣಕ್ಕಾಗಿ 21 ದಿನ ಕನಿಷ್ಠ ಅಂತರ ಇರಲೇಬೇಕು. ಈಗ ಇನ್ನೊಂದು ರೈತರಲ್ಲಿ ಇರುವಂತದ್ದು ರೇಬಿಸ್ ರೋಗ, ಇದು ಪ್ರಾಣಿಗಳಲ್ಲಿ ಕಂಡು ಬರುವಂತದ್ದು ರೇಬಿಸ್ ರೋಗ, ಇದಕ್ಕೆ ಲಸಿಕೆ ಯಾವ ರೀತಿ ಹಾಕಬೇಕು, ಏನು ಅದ್ರ ಬಗ್ಗೆ ಮಾಹಿತಿ ಅಂತ? ಸಾಮಾನ್ಯವಾಗಿ ಸಣ್ಣ ಪ್ರಾಣಿಗಳಲ್ಲಿ ಏನಪ್ಪ ಅಂತಂದ್ರೆ ಲಸಿಕೆಗಳನ್ನ ತಗೊಂತಿರ್ತಾರೆ, ಯಾವುದು ನಾಯಿ ಮತ್ತು ಬೆಕ್ಕುಗಳು, ಅದನ್ನ ಲಸಿಕೆ ಪ್ರತಿ ವರ್ಷ ಮಾಡಿಸ್ತಾ ಇರ್ತಾರೆ ಅವರು. ಒನ್ ಡೋಸ್ ಕೊಟ್ಟ ಮೇಲೆ ಬೂಸ್ಟ್ ಡೋಸ್ ಒಂದು 21 ಡೇಸ್ ಬಿಟ್ಟು ಅಥವಾ 1 ಮಂತ್ ಬಿಟ್ಟು ಕೊಡ್ತಾರೆ. ಆದರೆ ಈ ದನಕರುಗಳು ಮತ್ತು ಕುರಿಗಳಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಯಾವಾಗ ಯಾವ್ದಾದ್ರು ನಾಯಿಗೆ ಕಡಿತು ಅಂತೇಳಿ ಅಂದ್ರೆ ಎಷ್ಟು ಇರ್ತೈತಿ, ಕಡಿದ ಮೇಲೆ ಏನಪ್ಪಾ ಅಂತಂದ್ರೆ ನಾವು ಲಸಿಕೆ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಹಾಕ್ಲಿಕ್ಕೆ ಅವರಿಗೆ ರೈತರಿಗೆ ಇದು ಮಾಡ್ತೀವಿ. ಇಲ್ಲಿ 5 ಡೋಸ್ ಲಸಿಕೆ ನಾವು ಕೊಡ್ಬೇಕಾಗ್ತೈತಿ. ಕಡದ ದಿವಸ ಏನಪ್ಪ ಅಂದ್ರೆ 0 ಡೇ ಅಂತ ಹೇಳ್ತೀವಿ, ಅದು ಆದ 3 ದಿನಕ್ಕೆ, ಅದು ಆದ 7 ದಿವಸಕ್ಕೆ, ಅದು ಆದ್ಮೇಲೆ 14 ದಿವಸಕ್ಕೆ ಮತ್ತು 28ನೇ ದಿನಕ್ಕೆ. ಈ ರೀತಿ 5 ಡೋಸ್ ಲಸಿಕೆ ಏನಪ್ಪ ಅಂತಂತಂದ್ರೆ ಯಾವ್ದಾದ್ರು ಹುಚ್ಚು ನಾಯಿ ಕಡಿತು ಅಥವಾ ಯಾವ್ದಾದ್ರು ನಾಯಿ ಕಡದ ಮೇಲೆ ಅವ್ರಿಗೆ ಡೌಟ್ ಇರ್ತದೆ ಹಿಂಗೆ ನಾಯಿ ಕಡದೆ ಸರ್ ಅಂತ ಹೇಳ್ತಾರೆ ನಮ್ಮಲ್ಲಿ ಬಂದು, ಅಥವಾ ಕುರಿ ಮೇಕೆ ದನಗಳು ಕಡಿತು ಅಂತಂದ್ರೆ ಈ 5 ಡೋಸ್ ಲಸಿಕೆ ಏನಪ್ಪ ಅಂತಂತಾರೆ ಕಡದ ಮೇಲೆ ತಗೋಬೇಕಾಗ್ತದೆ, ಇಷ್ಟು ಲಸಿಕೆಗಳನ್ನ ಹಾಕ್ಲೇಬೇಕು ಅಂತ. ಹಾಗಾದ್ರೆ ಈ ಹುಚ್ಚು ನಾಯಿ ಕಡಿತದಿಂದ ನಮ್ಮ ಪ್ರಾಣಿಗಳನ್ನ ರಕ್ಷಿಸಿಕೊಳ್ಳಬಹುದು ಜಾನುವಾರುಗಳನ್ನು. ಹೌದು ಸರ್. ಈಗ ಈ ಲಸಿಕೆಗಳನ್ನು ಯಾವ ಜಾನುವಾರುಗಳಿಗೆ ಕೊಡಬಾರದು ಅಂತ ಏನಾದ್ರೂ ಇದೇನಾ? ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಬಹಳ ಅಶಕ್ತ ಆದಂತ ದನಗಳಿದ್ವಪ್ಪ ಅಂತಂದ್ರೆ ಲಸಿಕೆ ಅಷ್ಟೊಂದು ಉಪಯೋಗ ಆಗುದಿಲ್ಲ. ಅಂದ್ರೆ ದೇಹ ಸರಿಯಾಗಿ ಶಕ್ತಿ ಒಂದು, ಮತ್ತೇನಪ್ಪ ಅಂದ್ರೆ ತುಂಬಾ ಗರ್ಭದೇಶ ದನಗಳಿಗೆ ಇನ್ನೊಂದು 15-20 ದಿನದಲ್ಲಿ ಇತ್ತು ಅಥವಾ 1 ತಿಂಗಳಲ್ಲಿ ಇತ್ತು ಕರು ಹಾಕುತ್ತೆ ಅನ್ನುವಂತ ದನಗಳಲ್ಲಿ ಕೂಡ ನೀವು ಕೊಡದೇ ಇರೋದು ಒಳ್ಳೇದು. ಮತ್ತು ಏನಪ್ಪಾ ಅಂತಂದ್ರೆ 3 ತಿಂಗಳ ಒಳಗಿನ ಕರುಗಳಿಗೆ ಅಲ್ಲಿ ಕೂಡ ಕೊಡಬಾರದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿದ್ದೇನಪ್ಪ ಅಂತಂದ್ರೆ ಯಾವುದೇ ಕಾಯಿಲೆ ಬರಲಿ, ಕಾಯಿಲೆ ಅಥವಾ ಜ್ವರ ಇದ್ದಂತ ದನಕರುಗಳಿಗೆ ಆ ಟೈಮ್ದಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಲಸಿಕೆಯನ್ನು ಕೊಡಬಾರದು. ಅಂದ್ರೆ ಯಾವುದೇ ಲಸಿಕೆಯನ್ನು ಕೊಡಬೇಕಪ್ಪ ಅಂತಂದ್ರೆ ಆರೋಗ್ಯವಾಗಿದ್ದಂತ ದನಕರುಗಳಿಗೆ ಮಾತ್ರ ಲಸಿಕೆಯನ್ನು ಕೊಡಬೇಕು. ಯಾವ್ದಾದ್ರೂ ರೋಗದ ಬಳತೆ ಇದ್ರೆ ಅದಕ್ಕೆ ಕೊಡಲೇಬಾರದು. ಅಂದ್ರೆ ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು ನಮ್ಮ ಜಾನುವಾರುಗಳನ್ನ ಅಲ್ವಾ? ಹೌದು ಸರ್. ಈಗ ರೋಗೋದ್ರೇಕವನ್ನ ತಡೆಯುವುದು ಹೇಗೆ, ಅದಕ್ಕೆ ಏನು ಕ್ರಮ? ಸಾಮಾನ್ಯ ಯಾವುದೇ ಸಾಂಕ್ರಾಮಿಕ ರೋಗ ಇರಲಿ, ಈ ಬಂತು ಅಂತಂದ್ರೆ ನಾ ಹೇಳಿದಾಗೆ ಇದು ಆರ್ಥಿಕವಾಗಿ ತುಂಬಾ ಲಾಸ್ ಮಾಡ್ತೈತಿ, ತೊಂದರೆನೂ ಕೊಡ್ತೈತಿ ಇದು ಒಂದು ರೀತಿಯಿಂದ. ಇದನ್ನ ತಡೆಗಟ್ಟಕ್ಕೆ ಹೋಗಂತಂದ್ರೆ ಯಾವ ಪ್ರಾಣಿಗಳಿಗೆ ಈ ಕಾಯಿಲೆ ಬಂದಿದೆ ಅಂತ ಪ್ರಾಣಿಗಳನ್ನು ಮೊದಲು ಸಪರೇಟ್ ಮಾಡಬೇಕು, ಮಾಡಿ ಪಶು ವೈದ್ಯಾಧಿಕಾರಿಗಳಿಂದ ಸೂಕ್ತವಂತ ಚಿಕಿತ್ಸೆ ಕೊಡಿಸಬೇಕು, ಅವುಗಳಿಗೆ ನೀರು ಆಹಾರ ಏನಪ್ಪ ಸಪರೇಟ್ ಆಗಿ ಕೊಡಬೇಕು. ಸಾಮಾನ್ಯವಾಗಿ ಏನಾಗಿಬಿಡುತ್ತೆ ಹಳ್ಳಿಗಳಲ್ಲಿಪ್ಪ ಅಂತಂದ್ರೆ ಯಾವ್ದೋ ಒಂದು ಸಾಂಕ್ರಾಮಿಕ ಕಾಯಿಲೆ ಬಂದಂತಂದ್ರೆ ಅವ್ರು ಎಲ್ಲಿ ಬೇಕಲ್ಲಿ ಹೋಗಿ ನೀರು ಕುಡಿಸ್ತಿರ್ತಾರ, ಮೇವು ಹಾಕ್ತಿರ್ತಾರ, ಬೇರೆ ಬೇರೆ ದನಕರುಗಳು ಬಂದು ಮಿಕ್ಸಪ್ ಆಗಿನಪ್ಪ ಅಂತಂದ್ರೆ ಮತ್ತೆ ಆ ಕಾಯಿಲೆ ಹರಡ್ತಾ ಇರ್ತೈತಿ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಹೇಳ್ತೀವಪ್ಪ ಅಂತ ಅದನ್ನು ಸಪರೇಟ್ ಆಗಿಟ್ಟು ಅದಕ್ಕೆ ಆಹಾರ ನೀರು ನೀವು ಬೇರೆ ಕೊಡೋದ್ರಿಂದ ಈ ಕಾಯಿಲೆ ಹರಡದಾಗ ತಡೆಗಟ್ಟಬಹುದು ಒಂದು. ಎರಡೇನಪ್ಪ ಅಂತಂದ್ರೆ ಈ ಯಾವ್ದಾದ್ರು ಸಾಂಕ್ರಾಮಿಕದಿಂದ ಮೃತಪಟ್ಟಂತ ಪ್ರಾಣಿಯ ದೇಹವನ್ನಪ್ಪ ಅಂತಂದ್ರೆ ನಾವು ಕಂಪಲ್ಸರಿ ಅಂದ್ರೆ ಒಯ್ದು ಹೂಳಬೇಕು, ಪಕ್ಕದಲ್ಲಿ ಬಿಸಾಕಬಾರ್ದು. ಕೆಲವರು ನದಿಯಲ್ಲಿ ಬಿಸಾಕ್ತಾರೆ, ಹಳ್ಳದಲ್ಲಿ ಬಿಸಾಕ್ತಾರೆ, ಊರ ಹೊರಗಡೆ ಬಿಸಾಕ್ ಬಿಡ್ತಾರೆ. ಅದರಿಂದ ಈ ಸಾಂಕ್ರಾಮಿಕ ರೋಗ ಮತ್ತಷ್ಟು ಉಲ್ಬಣ ಆಗಿ ಜಾಸ್ತಿ ಏನಪ್ಪಾ ಅಂತ ಹರಡ್ಕೊಳ್ತೈತಿ. ಮತ್ತೆ 3 ದಿನಪ್ಪ ಅಂತಂದ್ರೆ ಯಾವ್ದು ಆರೋಗ್ಯವಂತ ಪ್ರಾಣಿಗಳದಾವ, ಈಗಾಗಲೇ ಕಾಯಿಲೆ ಬಂದಂತ ಬಿಟ್ಟು ಆರೋಗ್ಯವಂತ ಪ್ರಾಣಿಗಳು ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಗಳು ಇರ್ತಾವಲ್ಲ ಅಂತ ಆ ಹಳ್ಳಿ ಬಿಟ್ಟು ಸುತ್ತಮುತ್ತಲಿದ್ದಂತ ಹಳ್ಳಿಗಳು ಆರೋಗ್ಯವಾಗಿದ್ದಂತ ಹಳ್ಳಿಗಳಿಗೆ ತಕ್ಷಣ ಏನಪ್ಪ ಅಂತಂದ್ರೆ ಆ ಕಾಯಿಲೆ ವಿರುದ್ಧ ಲಸಿಕೆ ಕೊಡಿಸಿದ್ದೇ ಆದ್ರೆನಪ್ಪ ಅಂತಂದ್ರೆ ಆ ಕಾಯಿಲೆ ಬೇರೆ ಕಡೆ ಹರಡಲಿಕ್ಕೆ ತಡೆಗಟ್ಟಬಹುದು ಅನ್ನೋ ಆ ರೀತಿ ಒಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ರೋಗೋದ್ರೇಕವನ್ನ ಅಥವಾ ಈ ರೀತಿಯ ರೋಗಗಳಿಂದ ಬಳಲುತ್ತಿರುವುದರ ಬಗ್ಗೆ ಒಂದು ಹತೋಟಿ ನಿಯಂತ್ರಣವನ್ನು ಮಾಡಬಹುದು ಅಂತ. ಡಾಕ್ಟರ್ ವಿಜಯಕುಮಾರ್ ತೆಲಗರ್ ಅವರೇ, ಕೊನೆಯದಾಗಿ ಹೇಳಿ, ಈಗ ರೋಗಗಳು ಬರ್ತಾನೆ ಇರ್ತವೆ, ಅದಕ್ಕೆ ಲಸಿಕೆ ಕೂಡ ಇದೆ, ಆದ್ರೆ ರೋಗವನ್ನು ತಡೆಗಟ್ಟುವುದು ಬಹಳ ಮುಖ್ಯ, ಅದಕ್ಕಾಗಿ ನಮ್ಮ ರೈತರಿಗೆ ನಿಮ್ಮ ಕಿವಿ ಮಾತು ಏನು? ಸಾಮಾನ್ಯವಾಗಿ ರೋಗಗಳೇನಪ್ಪ ಅಂತಂದ್ರೆ ಬರೋದಕ್ಕೆ ಕಾರಣಗಳು ಏನಪ್ಪ, ನಾವು ಕೊಡ್ತಕ್ಕಂತ ಆಹಾರ ನೀರು ಸ್ವಚ್ಛತೆ ಬಗ್ಗೆ ಬಹಳ ಗಮನ ಕೊಡ್ಬೇಕು ಮೊದಲನೇ ಪಾಯಿಂಟ್. ಸೊ ನಾವು ಕೊಡ್ತಕ್ಕಂತ ಆಹಾರ ನೀರು ಏನಪ್ಪ ಸ್ವಚ್ಛವಾಗಿರಬೇಕು, ಪೌಷ್ಟಿಕಾಂಶದಿಂದ ಕೂಡಿರಬೇಕು ಮೊದಲೇದ್ದು. ಎರಡನೇ ದಿನಪ್ಪ ಅಂತಂದ್ರೆ ನಾ ಹೇಳಿದ್ನಲ್ಲ ಈಗ ಸರ್ಕಾರದಿಂದ ಕೊಡ್ತಕ್ಕಂತ ಯಾವ ಲಸಿಕೆಗಳದಾವ ಈ ಸಾಂಕ್ರಾಮಿಕ ರೋಗಗಳ ವಿರುದ್ಧ, ನಾವು ಕಂಪಲ್ಸರಿ ಏನಪ್ಪಾ ಹೇಳಿದಂತ ಈ ತಿಂಗಳಲ್ಲಿನಪ್ಪಾ ಅಂತ ಲಸಿಕೆ ಏನೇನಪ್ಪ ಅಂತಂದ್ರೆ ನಾವು ಎಲ್ಲಾ ದನಕರುಗಳಿಗೆ ಕೊಡಿಸಲೇಬೇಕು. ಅಂದ್ರೆ ಲಸಿಕೆಯನ್ನು ಕೊಡಿಸುವುದೇನಪ್ಪ ಅಂತಂದ್ರೆ ಬಹಳ ಮೇನ್ ಆದಂತ ಒಂದು. ನೀವು ಹೇಳೋ ಪ್ರಕಾರ ಈ ಜಾನುವಾರುಗಳನ್ನು ಹೊಂದಿರತಕ್ಕಂತ ರೈತರು ಒಂದು ಕ್ಯಾಲೆಂಡರ್ ಅನ್ನೇ ಹಾಕಿಕೊಳ್ಬೇಕು, ಈ ರೀತಿ ಎಲ್ಲ ಲಸಿಕೆಗಳಿರ್ತವೆ, ಇಂತಹ ಬೆಳೆಯಲ್ಲಿ ಇಂಥದನ್ನು ಕೊಡಿಸಲೇಬೇಕು ಅಂತ ಅಲ್ವಾ? ಅವ್ರ ಕ್ಯಾಲೆಂಡರ್ ಹಾಕೊಳ್ಳೋದು ಒಳ್ಳೇದು, ಅದ್ರ ಜೊತೆ ಏನಪ್ಪ ಸಾಮಾನ್ಯವಾಗಿ ಕ್ಯಾಲೆಂಡರ್ ನಾವು ಇಲಾಖೆಯವರು ಕೂಡ ಹಾಕೊಂಡಿರ್ತೀವಿ. ಇದು ಸಾಮಾನ್ಯವಾಗಿ ಆಯಾ ತಿಂಗಳಲ್ಲಿ ಯಾವ ಲಸಿಕೆ ಇದೆ ಆ ಲಸಿಕೆ ಏನೇನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಡಂಗುರ ಸಾರಿಸಿ ಅಭಿಯಾನ ಮಾಡಿಸಿ ಏನಪ್ಪ ಅಂತಂದ್ರೆ ಲಸಿಕೆಯನ್ನು ನಾವು ಹಾಕ್ತೇವೆ. ಮಾಧ್ಯಮಗಳಲ್ಲಿ ಕೂಡ ನೀವು ತಿಳಿಸ್ತೀವಿ. ತುಂಬಾ ಒಳ್ಳೇದು ಡಾಕ್ಟರ್ ವಿಜಯಕುಮಾರ್ ತೆಲಗರ್ ಅವರೇ, ಜಾನುವಾರುಗಳಲ್ಲಿ ಕಂಡುಬರುವಂತಹ ಸಾಂಕ್ರಾಮಿಕ ರೋಗಗಳು ಮತ್ತು ಪ್ರತಿಬಂಧನವಾಗಿ ಅದರ ಲಸಿಕಾ ಕಾರ್ಯಕ್ರಮವನ್ನು ಹೇಗೆ ರೈತರು ಪಾಲಿಸಬೇಕು, ಆ ಮೂಲಕ ತಮ್ಮ ಜಾನುವಾರು ಸಂಪತ್ತುಗಳನ್ನು ರಕ್ಷಣೆ ಮಾಡಿ ಒಂದು ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಯಾವುದೇ ರೀತಿಯ ನಷ್ಟಕ್ಕೆ ಎಡೆ ಆಗದಾಗಿ ನೋಡಿಕೊಳ್ಳುವಂತ ಒಂದು ದೊಡ್ಡ ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರಗಳು. ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತಾಗಿ ಕಲಬುರಗಿಯ ವಿಶೇಷ ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ವಿಜಯಕುಮಾರ್ ತೇಲ್ಗಾರ್ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಕೃಷಿ ರಂಗದಲ್ಲಿ ಈಗ ಭಗವಂತಪ್ಪ ಪಂಚಗಟ್ಟಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಕೋಡ ಕೋಡ ಕೋಡಲ ತಮ್ಮ ನಿನ್ನ ಕೂಡಲ್ ದ್ವಳ ಘಾನು ಸಂಗಮ ಕೂಡಲ ತಮ್ಮ ನಿನ್ನ ಕೂಡಲ್ ಬಳಗಾನು ಸಂಗಮ ಉಪಾಸಕಿ ನುಡಿಯ ರೀತಿಲೆ ಗುರು ಮಾರ್ಗ ಹಿಡಿಯ ಸ್ವಾದ ಕಂಡೆ ನಾದ ಇದರ ಅನುಭವ ಅಮೃತ ಸ್ವಾದ ಕೂಡಲು ತಮ್ಮ ನಿನ್ನ ಕೂಡಲ್ ಬಳಗ ಸಂಗಮ ಕರೋಣ ಕೊರೆಯ ಮರೆ ಭಗವಂತಪ್ಪ ಪಂಚಗಟ್ಟಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳು ಬಿತ್ತರವಾದವು. ಗಮನಿಸಿ ಕೇಳುಗರೆ, ನಿಮ್ಮ ನೆಚ್ಚಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಇನ್ನು ಮುಂದೆ ಹೊಸ ಸಮಯದಲ್ಲಿ ಅಂದರೆ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗುವ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾಗರಾಜ್ ಆರ್ ಸಾಲೋಳಿ ಅವರ ಯೋಗರತ್ನ ಹಾಗೂ ಡಾ ಶೀತಲ್ ಪ್ರಶಾಂತ್ ಅವರ ನೆನಪುಗಳು ಸುಳಿದಾವು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸರೋಜಿನಿ ಯಮಕನ್ನಮರಡಿ.